ನಾವು ಅತಿ ಹೆಚ್ಚು ಉಪಯೋಗಿಸೋ ಮೊಬೈಲ್ ಫೋನ್ ಆಗಿರ್ಬೋದು, ಕಂಪ್ಯೂಟರ್ ಆಗಿರ್ಬೋದು, ಲ್ಯಾಪ್ಟಾಪ್ ಆಗಿರ್ಬೋದು, ಬ್ಯಾಟ್ರಿ, ಎಲೆಕ್ಟ್ರಿಕ್ ಬಲ್ಬ್, ಕ್ಯಾಮ್ರಾ, ಎಲ್ಲ ಕೂಡ ಇಂಜಿನಿಯರ್ ಅವರ ಕೊಡುಗೆಗಳೇ. ಅದರಿಂದಾಗಿ ಇಂದು ಜಗತ್ತು ಬೆಳಕಿನತ್ತ ಸಾಗ್ತಿದೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಈಗ ಅಂತಹ ಕೆಲವು ವ್ಯಕ್ತಿಗಳ ಬಗ್ಗೆ ತಿಳ್ಕೊಳ್ಳೋಣ. ಸಿ ವಿ ರಾಮನ್ ಅವರ ರಾಮನ್ ಎಫೆಕ್ಟ್ ಬಗ್ಗೆ ನೀವೆಲ್ಲರೂ ಕೇಳೇ ಇರ್ತೀರ. ಅವರ ಆಗಿನ ಸಂಶೋಧನೆ ಇವತ್ತು ಕಂಪ್ಯೂಟರ್ ತಂತ್ರಜ್ಞಾನ ಬೆಳವಣಿಗೆಗೆ ತುಂಬಾ ಸಹಾಯ ಮಾಡ್ತಾ ಇದೆ. ಫಾದರ್ ಆಫ್ ರೇಡಿಯೋ ಸೈನ್ಸ್ ಅಂತ ಬಿರುದು ಪಡೆದಿರೋ ಜಗದೀಶ್ ಚಂದ್ರ ಬೋಸ್ ಆಡು ಮುಟ್ಟದ ಸೊಪ್ಪಿಲ್ಲ ಅನ್ನೋ ಹಾಗೆ ಎಲ್ಲ ಭಾಗದಲ್ಲೂ, ಅಂದ್ರೆ ಫಿಸಿಕ್ಸ್, ಬಯೋಫಿಸಿಕ್ಸ್, ಬಯೋಲಜಿ, ಬಾಟ್ನಿ ಎಲ್ಲದರಲ್ಲೂ ಛಾಪು ಮೂಡಿಸಿದ್ದಾರೆ. ಹಾಗೆ ಭಾರತದ ಉಪಖಂಡದಲ್ಲಿ ಪೇಟೆಂಟ್ ತೆಗೆದುಕೊಂಡ ಮೊದಲನೇ ವ್ಯಕ್ತಿ ಮತ್ತು ಪ್ರಯೋಗ ವಿಜ್ಞಾನಕ್ಕೆ ಅಂದ್ರೆ ಲ್ಯಾಬೊರೇಟರಿಗಳಿಗೆ ಅಡಿಪಾಯ ಹಾಕಿರುವ ಕೀರ್ತಿ ಇವರಿಗೆ ಸಲ್ಲುತ್ತೆ. ಭಾರತದ ಕ್ಷಿಪಣಿ ಮನುಷ್ಯ ಅಂತ ಯಾರನ್ನ ಕರೀತಾರೆ ಗೊತ್ತಾ? ಹಾ ಚಂದನ, ಡಾಕ್ಟರ್ APJ ಅಬ್ದುಲ್ ಕಲಾಂ ಅವ್ರನ್ನ ಅಲ್ವಾ? ಸರಿಯಾಗಿ ಹೇಳಿದ್ರಿ. ಭಾರತದ ಕ್ಷಿಪಣಿ ಮತ್ತು ಪರಮಾಣು ಶಸ್ತ್ರಾಸ್ತ್ರಗಳ ಅಭಿವೃದ್ಧಿ ಜೊತೆ ಜೊತೆಗೆ ಮಿಸೈಲ್ಸ್ ಪ್ರಾಜೆಕ್ಟ್ಗಳಾದ SLV, DRDO ಮತ್ತು ಹಲವು ನ್ಯೂಕ್ಲಿಯರ್ ಟೆಸ್ಟ್ಗಳ ಮೂಲಕ ಭಾರತದ ಗರಿಮೆಯನ್ನ ಹೆಚ್ಚಿಸಿದ ಇಂಜಿನಿಯರ್ ಎಂದರೆ ಅದು ಕಲಾಂ. ಈಗಂತೂ ಕರೆಂಟ್ ಸ್ವಲ್ಪ ಹೊತ್ತಿಲ್ಲ ಅಂದ್ರೆ ಯಾರು ಸುಮ್ಮನೆ ಇರೋದೇ ಇಲ್ಲ. ಅದಕ್ಕೆ ಅಂತಾನೆ UPS ಎಲ್ಲ ಇಟ್ಕೊಂಡಿರ್ತಾರೆ. ಆ ಕರೆಂಟ್ ಕಂಡಿಡ್ದಿದ್ದ ಇಂಜಿನಿಯರ್ ಯಾರು ಅಂತ ಗೊತ್ತಿರುತ್ತಾ? ಹೌದು, ಕರೆಂಟ್ ಇಲ್ಲ ಅಂದ್ರೆ ಇವಾಗಂತೂ ತುಂಬಾ ಕಷ್ಟ ಆಗತ್ತೆ. ಒಂದು ಉದಾಹರಣೆ ಕೊಡ್ತೀನಿ ನೋಡು. ನಾವೆಲ್ಲ ಹಾಸ್ಟೆಲ್ ಅಲ್ಲಿ ಓದ್ತಾ ಇರ್ತೀವಿ, ಮನೆಗೆ ಹೋಗ್ತೀವಿ, ಕರೆಂಟ್ ಇರಲ್ಲ. ಅಮ್ಮ ಹೇಳ್ತಾರೆ ಹಾಸ್ಟೆಲ್ ಅಲ್ಲಿ ಸುಮ್ನೆ ಕೂತಿರ್ತೀಯ, ಬಾ ಕಾರ ರೂಪ್ ಕೊಡು ಅಂತ. ಅವಾಗ ಅನ್ಸುತ್ತೆ ಅಯ್ಯೋ ಕರೆಂಟ್ ಯಾಕಪ್ಪ ಹೋಯ್ತು ಅಂತ. ಅದಕ್ಕೆ ಅಂತಾನೆ ಈಗ UPS ಎಲ್ಲ ತಗೊಂಡಿಟ್ಕೊಂಡಿದ್ದಾರೆ. ಆ UPS ಅನ್ನ ಕಂಡಿದ್ದು ಕೂಡ ಒಬ್ಬ ಇಂಜಿನಿಯರ್, ಗೂಗಲ್ನ CEO ಸುಂದರ್ ಪಿಚೈ ಆಗಿರ್ಬೋದು, ಮೆಟ್ರೋ ಮ್ಯಾನ್ ಆಫ್ ಇಂಡಿಯಾ ಶ್ರೀಧರನ್ ಆಗಿರ್ಬೋದು, ಮೈಕ್ರೋಸಾಫ್ಟ್ನ CEO ಸತ್ಯ ನಡೆಲ್ಲ ಆಗಿರ್ಬೋದು, ಫಾದರ್ ಆಫ್ ಫ್ಲೂಯಿಡ್ ಡೈನಾಮಿಕ್ಸ್ ಸತೀಶ್ ಧವನ್ ಆಗಿರ್ಬೋದು. ಹಾಗೆ ಇವರ ಜೊತೆಯಲ್ಲಿ ಸಮಾಜದ ಏಳಿಗೆಗಾಗಿ 60-65% ಲಾಭವನ್ನ ದಾನ ಮಾಡ್ತಿರೋ ರತನ್ ನಾವೆಲ್ ಟಾಟಾ ನಮ್ಮ ದೇಶದ ಹೆಮ್ಮೆ ಅನ್ನೋದ್ರಲ್ಲಿ ಸಂಶಯನೇ ಇಲ್ಲ. ಇವರ ಜೊತೆಗೆ ಇನ್ಫೋಸಿಸ್ ಫೌಂಡರ್ ಆದ ನಾರಾಯಣ್ ಮೂರ್ತಿ, ಸುಧಾ ಮೂರ್ತಿ ಇವರೆಲ್ಲರೂ ಇಂಜಿನಿಯರ್ ಆಗಿ ಕೊಟ್ಟಿರೋ ಕೊಡುಗೆಗಳು ಅಪಾರ. ಬದಲಾವಣೆ ಜಗದ ನಿಯಮ ಅಂತಾರಲ್ಲ, ಹಾಗೆ ಕಮ್ಯುನಿಕೇಶನ್ ಕಾಲದಿಂದ ಕಾಲಕ್ಕೆ ಹೊಸ ರೂಪ ತಾಳ್ತಾ ಹೋಯ್ತು. ಅದಕ್ಕೆ ತಕ್ಕಂಗೆ ಮೊಬೈಲ್ ನೆಟ್ವರ್ಕ್ ಕೂಡ ಬದಲಾಯ್ತಾ ಹೋಯ್ತು. ಮೊದಲಿಗೆ 1979 ಶುರುವಾದ 1G ಡೇಟಾ ಹೇಗಿತ್ತು ಅಂತಂದ್ರೆ, ಎಲ್ಲಿ ಮೊಬೈಲ್ ಟವರ್ ಇರ್ತಿತ್ತೋ ಅಲ್ಲಿ ಮಾತ್ರ ನೆಟ್ವರ್ಕ್ ಸೀಮಿತವಾಗಿತ್ತು, ಮತ್ತೆ ಅದರಿಂದ ಅಷ್ಟೊಂದು ಕವರೇಜ್ ಕೂಡ ಸಿಗ್ತಾ ಇರ್ಲಿಲ್ಲ. ಹೌದು, ನಾನು ನೆಟ್ವರ್ಕ್ಗೋಸ್ಕರ ಎಷ್ಟೋ ಗುಡ್ಡೆ ಎಳೆದಿದ್ದೇನೆ. ಅದಕ್ಕಾಗಿನೇ 1991 2G ಡಿಜಿಟಲ್ ತಂತ್ರಜ್ಞಾನ ನಂತರ ನಿಜವಾದ ಮಾಹಿತಿ ಸಾಧನವಾಗಿ, ಅಂತಂದ್ರೆ 3G ಡೇಟಾ ಬಂದಾದ್ಮೇಲೆ ಆಡಿಯೋ ಇರ್ಬೋದು, ವಿಡಿಯೋ ಇರ್ಬೋದು, ಇಮೇಜ್ ಅಪ್ಲಿಕೇಶನ್ ಎಲ್ಲ ಕೂಡ ಸ್ಟಾರ್ಟ್ ಆಯ್ತು. 3G ಡೇಟಾ ಬಂದ್ಮೇಲಿಂದ ಅಂತೂ ವಿಡಿಯೋ ಕಾಲ್ ಮಾಡಕ್ಕೂ ಕೂಡ ಚಾನ್ಸ್ ಸಿಕ್ತು. ಇದೇ ಟೈಮಲ್ಲೇ ನೋಡಿ ಸೆಲ್ಫಿ ಕ್ಯಾಮ್ರಾ ಎಲ್ಲ ಬರಕ್ ಶುರು ಆಗಿದ್ದು. ಸೆಲ್ಫಿ ಕ್ಯಾಮ್ರಾ ಮಾತ್ರ ಅಲ್ಲ, ಸೋಷಿಯಲ್ ಮೀಡಿಯಾ ಅಪ್ಲಿಕೇಶನ್ಸ್ ಆದ ವಾಟ್ಸ್ಆಪ್, ಇನ್ಸ್ಟಾಗ್ರಾಮ್, ಫೇಸ್ಬುಕ್ ಎಲ್ಲ ಬಂದಿದ್ದು ಇದೇ ಸಮಯದಲ್ಲಿ. ಎಷ್ಟೇ ಆದ್ರೂ ನಾವ್ ಈಗಿನ ಕಾಲದ ಜನ ನೋಡಿ, ಮೆಸೇಜ್ ಕಳಿಸುವಾಗ ಸ್ವಲ್ಪ ಲೇಟ್ ಆದ್ರೆ ಸಾಕು ನೆಟ್ವರ್ಕ್ ಇಲ್ಲ ಅಂತೆಲ್ಲ ಅನ್ಕೊಂಡು ಕೂರ್ತೀವಿ. ಅದಕ್ಕೆ ಅಂತಾನೆ 2008 4G ಟೆಕ್ನಾಲಜಿ, ಇದು ಹೊಸ ಗುಣಮಟ್ಟದ ಜೊತೆಗೆ ಫಾಸ್ಟ್ ಆಗಿ ಕಮ್ಯುನಿಕೇಟ್ ಮಾಡೋದಕ್ಕೆ ಸಹಾಯ ಆಯ್ತು. ಜೊತೆ ಜೊತೆಯಲ್ಲಿ HD ಗುಣಮಟ್ಟದ ಚಲನಚಿತ್ರ, ಕ್ರೀಡೆ ನೋಡೋದಕ್ಕೆ ಎಲ್ಲ ಕೂಡ ಸಹಾಯ ಮಾಡ್ತು. ಹೊಸ ಹೊಸ ಆವಿಷ್ಕಾರಗಳನ್ನ ಹೇಗ್ ಮಾಡೋದು, ಇರೋ ಟೆಕ್ನಾಲಜಿಯಲ್ಲಿ ಏನ್ ಇಂಪ್ರೂವ್ಮೆಂಟ್ ಮಾಡಿದ್ರೆ ಎಲ್ರಿಗೂ ಸಹಾಯ ಆಗುತ್ತೆ ಅಂತ ಯೋಚನೆ ಮಾಡೋ ಇಂಜಿನಿಯರ್ಗಳು 2019 5G ಟೆಕ್ನಾಲಜಿನ ಬೆಳಕಿಗೆ ತರ್ತಾರೆ. 5G ಹೇಗಪ್ಪ ಅಂತಂದ್ರೆ 4G 10 times ವೇಗವಾಗಿ ಮತ್ತೆ ಕಮ್ಮಿ ಲೇಟೆನ್ಸಿ ಇರೋ ಲಕ್ಷಾಂತರ IoT ಸಾಧನಗಳ ಮಧ್ಯೆ ಕಮ್ಯುನಿಕೇಶನ್ ಮಾಡೋದಕ್ಕೆ ಸಹಾಯ ಮಾಡುತ್ತೆ. ಸರ್ ಥಾಮಸ್ ಸ್ಟೇಟ್ಗೋಲ್ಡ್ ಹೇಳಿರೋ ಹಾಗೆ, ಇಂಜಿನಿಯರ್ ಇಸ್ ಅ ಆರ್ಟ್ ಆಫ್ ಡೈರೆಕ್ಟಿಂಗ್ ದ ಗ್ರೇಟ್ ಸೋರ್ಸ್ ಆಫ್ ಪವರ್ ಇನ್ ನೇಚರ್ ಫಾರ್ ದ ಯೂಸ್ ಅಂಡ್ ಕನ್ವೀನಿಯನ್ಸ್ ಆಫ್ ಮ್ಯಾನ್. ಅಂತ ಅಂದ್ರೆ ಇಂಜಿನಿಯರಿಂಗ್ ಅನ್ನೋದು ಮನುಷ್ಯನ ಬಳಕೆ ಮತ್ತೆ ಅನುಕೂಲಕ್ಕಾಗಿ ಪ್ರಕೃತಿಯಲ್ಲಿನ ಶಕ್ತಿಯನ್ನ ಮಹಾನ್ ಮೂಲಗಳಾಗಿ ನಿರ್ದೇಶಿಸುವ ಒಂದು ಕಲೆ ಅಂತ. ಹೌದು ಚಂದನ, ಈಗಿನ ಟನಲ್ಸ್ ಎಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ಟನಲ್ಸ್ ಮಾತ್ರ ಅಲ್ಲ, ಬ್ರಿಡ್ಜಸ್ ಆಗಿರ್ಬೋದು, ನಮ್ ರೋಡ್ಗಳಾಗಿರ್ಬೋದು, ಹೈವೇ ಆಗಿರ್ಬೋದು, ಇದೆಲ್ಲ ನೋಡಿದ್ರೆ ನಮ್ಮ ಇಂಜಿನಿಯರಿಂಗ್ ಕಲೆಗಳನ್ನ ಇಂಜಿನಿಯರ್ಗಳು ಎಷ್ಟು ಚೆನ್ನಾಗಿ ಕಾರ್ಯರೂಪಕ್ಕೆ ತಂದಿದ್ದಾರೆ ಅನ್ನೋದನ್ನ ನಾವು ನೋಡಬಹುದು. ಇಂಜಿನಿಯರ್ ಯಾವಾಗ್ಲೂ ರಾಷ್ಟ್ರದ ಅಭಿವೃದ್ಧಿಗೋಸ್ಕರ, ಸಮೃದ್ಧಿಗೋಸ್ಕರ, ಸುರಕ್ಷತೆಗಾಗಿ ಮತ್ತೆ ರಕ್ಷಣೆಗಾಗಿ ಅವರು ಕೆಲಸ ಮಾಡ್ತಾರೆ. ಅಂತ ಇಂಜಿನಿಯರ್ಗಳಿಗೆ ಮತ್ತೆ ಜನಸಾಮಾನ್ಯರ ಏಳಿಗೆಗೋಸ್ಕರ ನಮ್ಮ ದೇಶದಲ್ಲೇ ತಯಾರಾಗೋ ಉತ್ಪನ್ನಗಳಿಗೆ ಅಭಿವೃದ್ಧಿ ಮಾಡೋದಕ್ಕೆ, ಹೊಸ ಹೊಸ ಉತ್ಪನ್ನಗಳ ತಯಾರಿಕೆ ಮಾಡೋದಕ್ಕೆ, ಕಂಪನಿಗಳನ್ನ ಎನ್ಕರೇಜ್ ಮಾಡ್ತಾ ಹೊಸ ಕಂಪನಿಗಳನ್ನ ಶುರು ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದೆ ಈ ಮೇಕ್ ಇನ್ ಇಂಡಿಯಾ ಪ್ರಾಜೆಕ್ಟ್. ಇದರಿಂದ ಆಗಿರೋ ಬೆಳವಣಿಗೆಗಳನ್ನ ಮತ್ತೆ ಅದರಲ್ಲಿ ಇಂಜಿನಿಯರ್ಗಳ ಪಾತ್ರದ ಕುರಿತು

ನಮಗೆ ಯಾವುದೇ ಸರ್ಟಿಫಿಕೇಟ್, ಮಾರ್ಕ್ಸ್ ಕಾರ್ಡ್ ಬಗ್ಗೆ ಮಾಹಿತಿ ಇರಬಹುದು, ಅಥವಾ ಡ್ರೈವಿಂಗ್ ಲೈಸೆನ್ಸ್, ಯಾವುದೇ ಪ್ಯಾನ್ ಕಾರ್ಡ್ ನಂಬರ್, ಎಲ್ಲದನ್ನು ನಾವು ಡಿಜಿಲಾಕರ್ನಲ್ಲಿ ಸೇವ್ ಮಾಡಿ ಇಟ್ಕೊಳ್ಳೋದ್ರಿಂದ ಎಲ್ಲೋ ತಕ್ಷಣಕ್ಕೆ ಬೇಕಾಗಬಹುದು, ಬ್ಯಾಂಕಲ್ಲೆಲ್ಲೋ ಬೇಕಾಗತ್ತೆ, ಆ ಥರದ್ದೆಲ್ಲ ಸಮಯದಲ್ಲಿ ತುಂಬ ಸಹಾಯ ಆಗುತ್ತೆ. ಇವಾಗ ಚಿನ್ಮಯಿ, ನೀನು ಹೇಳಿದ ಥರ ಮೊಬೈಲ್ನಲ್ಲೇ ಎಲ್ಲ ಡಾಕ್ಯುಮೆಂಟ್ಸ್ ಇಟ್ಕೊಂಡು ಓಡಾಡಿದ್ರೆ ತುಂಬ ಉಪಯೋಗ ಅಂತ ನಾನು ಒಪ್ಕೊಳ್ತೀನಿ. ನಾರ್ಮಲ್ ಆಗಿ ನನ್ನ ಫೋನ್ನಲ್ಲಿ ಸ್ಕ್ಯಾನ್ ಮಾಡಿ ಕೂಡ ಇಟ್ಕೊಳ್ಬಹುದು, ಆ ಥರದ ಸೌಲಭ್ಯ ಕೂಡ ಇದೆ. ಈ ಡಿಜಿಟಲ್ ಲಾಕರ್ ಅದಕ್ಕಿಂತ ಸೇಫ್ ಅಂತ ನೀನು ಹೇಳ್ತಿದ್ಯಾ. ಈ ಡಿಜಿಟಲ್ ಲಾಕರ್ನ ನಾನು ಹೇಗೆ ಕ್ರಿಯೇಟ್ ಮಾಡೋದು ಅಥವಾ ಉಪಯೋಗಿಸೋದು, ಅದೆಲ್ಲ ಯಾವ ರೀತಿ ಆಗುತ್ತೆ? ಈ ಡಿಜಿಲಾಕರ್ನ ಬಳಸಕ್ಕೆ ಎಲ್ಲ ಬಳಕೆದಾರರು ಸಹ ಆಧಾರ್ ಕಾರ್ಡ್ ಹೊಂದಿರಬೇಕು. ಈ ಡಿಜಿಲಾಕರ್ನ ನಮ್ಮ ಫೋನ್ಗಳಲ್ಲಿ ಡೌನ್ಲೋಡ್ ಮಾಡೋದು ಸಹ ತುಂಬಾ ಸುಲಭ. ಪ್ಲೇಸ್ಟೋರ್ನಲ್ಲಿ ಇದು ಅವೈಲೇಬಲ್ ಇರುತ್ತೆ. ಅದನ್ನ ಡೌನ್ಲೋಡ್ ಮಾಡಿಕೊಂಡು ಬಳಕೆದಾರರು ತಮ್ಮ ಆಧಾರ್ ಕಾರ್ಡ್ ಸಂಖ್ಯೆಯನ್ನ ಅದರಲ್ಲಿ ಎಂಟ್ರಿ ಮಾಡಿ ತಮ್ಮ ಎಲ್ಲಾ ಡಾಕ್ಯುಮೆಂಟ್ಸ್ನ ಅದರಲ್ಲಿ ಸೇವ್ ಮಾಡಿ ಇಟ್ಕೋಬಹುದು. ಈಗ ಮೈ ಗೌರ್ಮೆಂಟ್ .in ಬಗ್ಗೆ ನಾನು ಹೇಳ್ತೀನಿ. ಇದೊಂದು ಸರ್ಕಾರಿ ಸೇವೆ ನೀಡೋ ಒಂದು ವೆಬ್ ಪೋರ್ಟಲ್. ಇದರಲ್ಲಿ ಏನಪ್ಪಾ ಅಂತಂದ್ರೆ ಜನಸಾಮಾನ್ಯರು ನೇರವಾಗಿ ಭಾಗಿಯಾಗಬಹುದು. ಇದರಲ್ಲಿ ಡಿಸ್ಕಸ್ ಟು ಡಿಸಿಮಿನೇಟ್ ಅನ್ನೋ ವಿಭಾಗಗಳನ್ನ ಮಾಡಿ ಇದರಲ್ಲಿ ನಾಗರಿಕರು ನೇರವಾಗಿ ಪಾಲ್ಗೊಳ್ಬಹುದು ಮತ್ತೆ ಅವರ ಅನಿಸಿಕೆಗಳನ್ನ ಮುಕ್ತವಾಗಿ ಅಲ್ಲಿ ಹೇಳ್ಕೊಳ್ಳೋದಿಕ್ಕೆ ಅವಕಾಶಗಳಿದೆ. ಇನ್ನು ಇ ಸೈನ್ ಫ್ರೇಮ್ ವರ್ಕ್ ಗೆ ಬಂದ್ರೆ ಇದೊಂದು ಡಿಜಿಟಲ್ ಸಿಗ್ನೇಚರ್ ಮಾಡುವ ಒಂದು ವ್ಯವಸ್ಥೆ. ಇದರಲ್ಲಿ ಆಧಾರ್ ಬಳಸಿ ಯಾವುದೇ ಡಾಕ್ಯುಮೆಂಟ್ಗಳಿಗೆ ಎಲೆಕ್ಟ್ರಿಕ್ ಸಹಿ ಹಾಕ್ಬೋದು. ಇದರಿಂದ ವ್ಯಕ್ತಿ ನಿಗದಿತ ಸ್ಥಳದಲ್ಲಿ ಇಲ್ಲದೆ ಇದ್ರೂ ಅವನ ಕೆಲಸವನ್ನ ಮಾಡಿ ಮುಗಿಸ್ಕೊಳ್ಬಹುದು. ಇದರಿಂದ ಹಣ ಮತ್ತೆ ಸಮಯ ಎರಡು ಕೂಡ ಉಳಿತಾಯ ಆಗುತ್ತೆ. ಸ್ವಚ್ಛ ಭಾರತ್ ಮಿಷನ್ ಆ್ಯಪ್ಗೆ ಬಂದ್ರೆ ಇದು ನಮ್ಮ ನೆರೆಹೊರೆಯವರನ್ನ, ನಮ್ಮ ರಾಜ್ಯದವರನ್ನ, ನಮ್ಮ ದೇಶವನ್ನ ಸ್ವಚ್ಛವಾಗಿಡಬೇಕು ಅನ್ನುವುದು ಕೇಂದ್ರ ಸರ್ಕಾರದ ಒಂದು ಸಂಕಲ್ಪ. ಇದರ ಕಾರ್ಯ ಸಾಧನೆಗೆ ಸ್ವಚ್ಛ ಭಾರತ್ ಮಿಷನ್ ಆ್ಯಪ್ ಅನ್ನು ಸೃಷ್ಟಿಸಲಾಗಿದೆ. ಇದರ ಮೂಲಕ ಕೆಲಸ ಆದುದರ ಬಗ್ಗೆ ಮತ್ತು ಉಳಿದ ಕೆಲಸ ಮಾಡುವ ಬಗ್ಗೆ ಮಾಹಿತಿ ಸಿಗುತ್ತದೆ. ಇದು ಅಂದುಕೊಂಡ ಕಾರ್ಯ ಸಾಧನೆಗೆ ಸಹಾಯ ಮಾಡುತ್ತದೆ. ಡಿಜಿಟಲ್ ಇಂಡಿಯಾದ ಮತ್ತೊಂದು ಕಾರ್ಯಕ್ರಮ ಇ ಹಾಸ್ಪಿಟಲ್. ಇದರ ಮೂಲಕ ನಾಗರಿಕರು ನೋಂದಣಿ ಮಾಡಿಕೊಳ್ಬಹುದು. ಆರೋಗ್ಯಕ್ಕೆ ಸಂಬಂಧಪಟ್ಟ ಎಲ್ಲಾ ರಿಪೋರ್ಟ್ಗಳನ್ನ ಕೂಡಲೇ ಆನ್ಲೈನ್ನಲ್ಲಿ ಪಡೆಯಬಹುದು. ಇದು ಪ್ರಧಾನಮಂತ್ರಿ ಆರೋಗ್ಯ ವಿಮೆಯ ಅಡಿಯಲ್ಲಿ ಆಸ್ಪತ್ರೆಗೆ ಸಂದಾಯವಾಗಬೇಕಿರುವ ಹಣ, ಒಪ್ಪಿಗೆ ಇತ್ಯಾದಿಗಳು ಕೂಡ ಈ ವೆಬ್ ಮೂಲಕ ದೊರೆಯುತ್ತದೆ. ನಾವು ಒಂದ್ ಕಡೆಯಿಂದ ಇನ್ನೊಂದು ಕಡೆಗೆ ಹಣ ಅಥವಾ ಒಪ್ಪಿಗೆಗಾಗಿ ಅಲೆದಾಡುವ ಪರಿಸ್ಥಿತಿ ಅಥವಾ ಸಂದರ್ಭ ಬರಲ್ಲ. ಇದು ಈ ಹಾಸ್ಪಿಟಲಿನ ಪ್ರಮುಖ ಲಕ್ಷಣ. ಆಗ್ಲೇ ಚಿನ್ಮಯ್ ಹೇಳ್ದಾಗೆ ಡಿಜಿಟಲೈಸ್ಡ್ ಇಂಡಿಯಾ ಪ್ಲಾಟ್ಫಾರ್ಮ್ ಅಂದ್ರೆ ದೇಶದ ಎಲ್ಲಾ ಡೇಟಾವನ್ನ ಗಣಕೀಕೃತ ಡಿಜಿಟೈಸ್ ಮಾಡೋದು ಇಲ್ಲಿನ ಉದ್ದೇಶ ಆಗಿದೆ. ಇದರಿಂದ ಬೇಕಾದಾಗ ಮಾಹಿತಿ ಕಲೆ ಹಾಕಬಹುದು. ಇದೆಲ್ಲ ನಮ್ಮ ಬೆರಳು ತುದಿಯಲ್ಲಿ ಸಿಗುತ್ತೆ. ನ್ಯಾಷನಲ್ ಸ್ಕಾಲರ್ಶಿಪ್ ಪೋರ್ಟಲ್ ಇಂದಾಗಿ ಎಷ್ಟೋ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳು ಆನ್ಲೈನ್ ಅರ್ಜಿ ಹಾಕುವ ಮುಖಾಂತರ ಸಿಗ್ತದೆ. ಇದರಿಂದಾಗಿ ವಿದ್ಯಾರ್ಥಿಗಳು ಹಣದ ವಿತರಣೆ ಅಥವಾ ಅಂಗೀಕಾರಕ್ಕಾಗಿ ಬೇರೆ ಕಡೆ ಅಲೆಯುವ ಅವಶ್ಯಕತೆ ಇರಲ್ಲ. ಇದೆಲ್ಲ ಒಂದೇ ಪೋರ್ಟಲ್ ಅಡಿಯಲ್ಲಿ ಪಾರದರ್ಶಕತೆಯಿಂದ ಜನತೆಗೆ ಅಥವಾ ವಿದ್ಯಾರ್ಥಿಗಳಿಗೆ ಸರ್ಕಾರದ ಮೇಲೆ ನಂಬಿಕೆ ಹೆಚ್ಚು ಮಾಡುವಂತಹ ಉದ್ದೇಶ ಹೊಂದಿದೆ. ಅಷ್ಟೇ ಅಲ್ಲ ಮೋನಿಷಾ, ಗ್ರಾಮ ಪಂಚಾಯಿತಿಗಳನ್ನು ಕನೆಕ್ಟ್ ಮಾಡಲು ಭಾರತ್ ನೆಟ್ ಆಪ್ಟಿಕಲ್ ಫೈಬರ್ ಬಳಸಿ ಇಂಟರ್ನೆಟ್ ಮೂಲಕ ದೇಶದ 2.5 ಲಕ್ಷ ಗ್ರಾಮ ಪಂಚಾಯಿತಿಯನ್ನು ಕನೆಕ್ಟ್ ಮಾಡ್ತಿದ್ದೀವಿ. ಇದರಿಂದ ಒಂದು ಗ್ರಾಮ ಇನ್ನೊಂದು ಗ್ರಾಮದ ಬೇಕು ಬೇಡುಗಳನ್ನು ವೇಗವಾಗಿ ಸ್ಪಂದಿಸಬಹುದು. ಅಷ್ಟೇ ಅಲ್ಲ, ವೈಫೈ ಹಾಟ್ಸ್ಪಾಟ್ಗಳನ್ನು ದೇಶದಾದ್ಯಂತ ವೈಫೈ ಹಾಟ್ಸ್ಪಾಟ್ಸ್ ಅಂದ್ರೆ ವೈರ್ ರಹಿತ ಇಂಟರ್ನೆಟ್ ಸೇವೆಯನ್ನು ಒದಗಿಸಲಾಗುತ್ತಿದೆ. ನೆಟ್ವರ್ಕ್ ಬಗ್ಗೆ ಎಲ್ರಿಗೂ ತಿಳಿದೇ ಇದೆ. ನೆಕ್ಸ್ಟ್ ಜನರೇಷನ್ ನೆಟ್ವರ್ಕ್ ಅಂದ್ರೆ ಇದರಲ್ಲಿ ವಾಯ್ಸ್, ಡೇಟಾ, ಮಲ್ಟಿಮೀಡಿಯಾ ಸೇರಿದಂತೆ ಎಲ್ಲ ರೀತಿಯ ಕಮ್ಯುನಿಕೇಶನ್ ಸೇವೆಗಳನ್ನ ನೀಡಲು BSNL ಸಂಸ್ಥೆಗೆ ಸರ್ಕಾರ ಕಾರ್ಯಕಲ್ಪವನ್ನ ಮಾಡಲಾಗ್ತಾ ಇದೆ. ಮುಂದೆ ಬಂದ್ರೆ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್. ಯಾವುದೇ ಒಂದು ರೀತಿಯ ನಾವು ಕೆಲಸಗಳನ್ನ ಮಾಡ್ಬೇಕಂದ್ರೂ ಫಂಡ್ಸ್ ಅನ್ನೋದು ಈಗಿನ ಕಾಲದಲ್ಲಿ ತುಂಬಾ ಮುಖ್ಯ. ಇದರ ನಿಟ್ಟಿನಲ್ಲಿ ಸರ್ಕಾರ ಒಂದು ಯೋಜನೆಯನ್ನ ತಂದಿದೆ, ಅದೇ ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್. ಇಲ್ಲಿ ನಿಗದಿತ ಹಣವನ್ನ ಎಲೆಕ್ಟ್ರಾನಿಕ್ ಉಪಕರಣಗಳ ಅಭಿವೃದ್ಧಿಗೆ ಅಥವಾ ಹೊಸ ಅನ್ವೇಷಣೆಗೆ ಅಥವಾ ಅದರ ನಿಟ್ಟಿನಲ್ಲಿ ಕೆಲಸ ಮಾಡುವ ಕಾರ್ಯಗಳಿಗೆ ಬೇಕಾಗುವ ಹಣಕ್ಕೆ ಉಪಯೋಗಿಸಿಕೊಳ್ಳುವ ನಿಟ್ಟಿನಲ್ಲಿ ಮೀಸಲಿಡಲಾಗಿದೆ. ಕೌಶಲ್ಯವಿರುವ ಯಾವುದೇ ನಾಗರಿಕನು ಈ ಫಂಡ್ನನ್ನು ಎಲೆಕ್ಟ್ರಾನಿಕ್ಸ್ ಡೆವಲಪ್ಮೆಂಟ್ ಫಂಡ್ ಅಡಿಯಲ್ಲಿ ಉಪಯೋಗಿಸಿಕೊಳ್ಳಬಹುದಾಗಿದೆ. ಸೆಂಟರ್ ಆಫ್ ಎಕ್ಸಲೆನ್ಸ್ ಅಂಡ್ ಇಂಟರ್ನೆಟ್ ಆಫ್ ಥಿಂಗ್ಸ್ ಬೆಂಗಳೂರು ನಗರದಲ್ಲಿ ನ್ಯಾಸ್ಕಾಂ ಸಹಯೋಗದೊಂದಿಗೆ ಇಂತಹ ಒಂದು ಸಂಸ್ಥೆಯನ್ನು ತೆರೆಯಲಾಗಿದೆ. ಇಲ್ಲಿ ನಾಗರಿಕರಿಗೆ ಸಾರಿಗೆ, ಪಾರ್ಕಿಂಗ್, ಎಲೆಕ್ಟ್ರಿಸಿಟಿ, ವೇಸ್ಟ್ ಮ್ಯಾನೇಜ್ಮೆಂಟ್ ಸೇರಿದಂತೆ ಇನ್ನೂ 10 ಹಲವು ಕಾರ್ಯಕ್ಷೇತ್ರದಲ್ಲಿ